ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಗೆ ಲಾಗಿನ್ ಆಗಿ. ಸಬ್ಕಾ ವಿಕಾಸ್ ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದೊಬ್ಬನ ಹಕ್ಕು. ಸಮಯ 7 ಗಂಟೆ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಶಿಕ್ಷಣ ಹಾಗೂ ಕೃಷಿ ಮಾಹಿತಿ ಮೂಡಿಬರಲಿದೆ. ಮಹಾವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಂ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಮೆಣಸಿನಕಾಯಿ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಹೌದು. ಮತ್ತು ಮಾಡಿಕೊಡ್ಬೇಕು. ಮೊದಲಿಗೆ ಈ ಬೆಳೆಯ ಒಂದು ಸಾಮಾನ್ಯವಾದ ಪರಿಚಯವನ್ನು ಮಾಡಿಕೊಡ್ತೀರಾ? ಈ ಬೆಳೆ ಮೂಲತಃ ಮೆಕ್ಸಿಕೋ ದೇಶದಿಂದ ನಮ್ಮ ದೇಶಕ್ಕೆ 17 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ರಾಜ್ಯದಲ್ಲಿ ಇದರ ವಿಸ್ತೀರ್ಣ 43,000 ಹೆಕ್ಟೇರ್ ಪ್ರದೇಶದಲ್ಲಿ 5.5 ಒರಿಸ್ಸಾ ಮತ್ತು ಮಧ್ಯಪ್ರದೇಶ. ಇನ್ನು ನಮ್ಮ ರಾಜ್ಯದಲ್ಲಿ ಉತ್ತರ ಮತ್ತು ಮಧ್ಯ ಕರ್ನಾಟಕದಲ್ಲಿ ಈ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಅದೇ ಒಂದು ದಕ್ಷಿಣ ಪೋಷಕಾಂಶಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತ. ಈಗ ಹಸಿ ಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿ ಹಾಗೂ ಮೆಣಸಿನ ಪುಡಿನ ನಾವು ಎಲ್ಲ ಖಾರದ ಅಡುಗೆಗಳಲ್ಲಿ ಕೂಡ ಮಾಮೂಲಿಯಾಗಿ ಬರ್ಪುಡಿ ತಯಾರಿಸಲು ನಿಮಗೆ ಗೊತ್ತಿರುವ ಹಾಗೆ ಅದು ಮೂಲ. ಮತ್ತು ಅದೇ ರೀತಿ ರಸಂ ಆಯಿತು, ಉಪ್ಪಿನಕಾಯಿ ಆಯಿತು, ಅಥವಾ ಇತ್ತೀಚಿನ ದಿನಗಳಲ್ಲಿ ಸೂಪು, ಕೆಚಪ್ ಇವೆಲ್ಲ ತಯಾರಿಸೋಕ್ಕೂ ಕೂಡ ನಾವು ಹೇಳಬೇಕಾದ್ರೆ ಈ ಹಣ್ಣಾದ ಕಾಯಿಗಳಿಂದ ಈ ಓಲಿಯೋರಿಜಿನ್ ಅಂತ ಒಂದು ಅಂಶ ಇದೆ. ಅದನ್ನು ತೆಗೆದು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಔಷಧಿ ತಯಾರಿಕೆಯಲ್ಲಿ ಅದನ್ನು ಉಪಯೋಗಿಸ್ತಾರೆ. ಇದು ಹೇರಳವಾಗಿ ಸಿಗುತ್ತೆ. ಇನ್ನು ಈ ಮೆಣಸಿನಕಾಯಿನಲ್ಲಿ ಕೆಲವೊಂದು ಸಾರಿ ಈ ಖಾರ ಜಾಸ್ತಿ ಇರುತ್ತೆ. ಹೌದು. ಕೆಲವು ಸಂದರ್ಭದಲ್ಲಿ ಖಾರ ಕಡಿಮೆ ಇರುತ್ತೆ. ಅಂಶದಿಂದ ಉತ್ಪತ್ತಿ ಆಗುತ್ತೆ. ಸರಿ, ಈ ಅಂಶ ಎಲ್ಲ ಕಾಯಿಗಳಲ್ಲೂ ಇರುತ್ತೆ. ಆದರೆ ಒಂದು ಕಾಯಿಂದ ಕಾಯಿಗೆ ಮತ್ತು ನಾವು ಬೆಳೆಯುವಂಥ ಒಂದು ಕಾಲದಿಂದ ಕಾಲಕ್ಕೆ ಇರುತ್ತೆ. ಈ ಕ್ಯಾಪ್ಸಿಸಿನ್ ಅಂಶ ನಿಮಗೆ 0.2-0.7 ಇರುತ್ತೆ. ಸರಿ, ಇದು ಈ ಅಂಶ ಯಾವಾಗ ಈ ಎಳೆ ಕಾಯಿಗಳಲ್ಲಿ ಕಡಿಮೆ ಇರುತ್ತೆ, ಅದೇ ಬಲ್ತಂಥ ಒಂದು ಕಾಲದಲ್ಲಿ ಬೆಳೆದಂಥ ಒಂದು ಕಾಯಿಗಳು ಖಾರ ಕಡಿಮೆ, ಇದೆಲ್ಲ ಕೂಡ ಈ ಒಂದು ಕ್ಯಾಪ್ಸಿಸಿನ್ ಅಂಶದ ಮೇಲೆ ಅವಲಂಬಿತ ಆಗಿರುತ್ತೆ. ಇನ್ನು ಈ ಹಸಿ ಮೆಣಸಿನಕಾಯಿನ ತಿನ್ನೋದ್ರಿಂದ ಈ ಆಮ್ಲೀಯತೆ ನಾವೇನು ಮಾಡಬೇಕಂದಾಗ ಈ ಕಾಯಿಗಳನ್ನು ಒಂದು ಚಿಟಿಕೆಯಷ್ಟು ಅಡುಗೆ ಎಣ್ಣೆಯಲ್ಲಿ ಅದನ್ನು ಉರಿದು ನಾವು ಉಪಯೋಗಿಸೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ, ಆದರೆ ಈ ನೀರು ಬಸಿದು ಹೋಗುವಂತಹ ಫಲವತ್ತಾದ ಮರಳು ಮಿಶ್ರಿತ ಈ ಕೆಂಪು ಗೋಡು ಅಥವಾ ಈ ಕಪ್ಪು ಗೋಡು ಮಣ್ಣು ಈ ಬೆಳೆಗೆ ಅತಿ ಸೂಕ್ತ. ಸರಿ, ಇಂಥ ಮಣ್ಣಿನಲ್ಲಿ ಈ ರಸಸಾರ 6 ಬೆಳೆಯನ್ನು ಬೆಳೆಯೋದಕ್ಕೆ ಎಂಥ ವಾತಾವರಣ ಇರಬೇಕು ಅಂತೀರಿ? ಈ ಮೆಣಸಿನಕಾಯಿ ಬೆಳೆ ಉಷ್ಣವಲಯದ ಬೆಳೆ. ಸರಿ, ಈ ಬೆಳೆಗೆ ರಾತ್ರಿ ಮತ್ತು ಹಗಲಿನ ಸರಾಸರಿ ಉಷ್ಣಾಂಶ 20 ಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಇದನ್ನು ನಾವು ಉತ್ತಮವಾಗಿ ಬೆಳೆಯಬಹುದು. ಹೂವುಗಳ ಹರಳಿದ ಸಮಯದಲ್ಲಿ ಈ ವಾತಾವರಣದಲ್ಲಿ ಉಷ್ಣಾಂಶ ಏನಾದರೂ ತುಂಬಾ ಕಡಿಮೆ ಆಯಿತು ಅಂದಾಗ 10 ಡಿಗ್ರಿ ಸೆಲ್ಸಿಯಸ್ ಬೀಜಗಳ ಒಂದು ಸಂಖ್ಯೆ ಕಡಿಮೆ ಇರುತ್ತೆ. ಮುಖ್ಯವಾಗಿ ಈ ಮೆಣಸಿನಕಾಯಿ ಬೆಳೆಯನ್ನ ನಾಟಿ ಮಾಡೋದಕ್ಕೆ ಸೂಕ್ತವಾದಂತಹ ಕಾಲ ಯಾವುದು ಅಂತೀರಿ? ಈ ಮೆಣಸಿನಕಾಯಿಯನ್ನ ನಾನು ಆಗಲೇ ಹೇಳಿದಾಗೆ 3 ತಿಂಗಳುಗಳು ನಾಟಿಗೆ ಅತಿ ಸೂಕ್ತವಾದಂತಹ ಒಂದು ಸಮಯ. ಇನ್ನು ಈ ಮೆಣಸಿನಕಾಯಿ ಬೆಳೆಯಲ್ಲಿರುವಂತಹ ಮುಖ್ಯವಾದ ತಳಿಗಳು ಯಾವ್ಯಾವು ಅಂತೀರಿ? ಸರ್, ಈ ಮೆಣಸಿನಕಾಯಿಯಲ್ಲಿ ಅನೇಕ ತಳಿಗಳಿವೆ. ಕಾಯಿ ಸಲುವಾಗಿ ಏನಾದರೂ ಬೆಳೆಯಬೇಕು ಅಂತಂದಾಗ ಆದಷ್ಟು ಕೂಡ ಈ ಕಾಯಿಗಳ ಒದಿಕೆ ತೆಳುವಾಗಿರಬೇಕು, ಅಂದರೆ ಚರ್ಮ ಸಿಪ್ಪೆ ಅಂತ ಏನು ಕರಿತೀವಲ್ಲ ಅದು ತೆಳುವಾಗಿರಬೇಕು. ಮತ್ತು ಅದೇ ರೀತಿ ಕಡಿಮೆ ಬೀಜ ಇರಬೇಕು. ನಾವು ಒಣಕಾಯಿಗೋಸ್ಕರ ಅಂಥ ಒಂದು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಸರಿ, ಇನ್ನು ತಳಿಗಳಲ್ಲಿ ನಾವು 3 ವಿಧವಾಗಿ ಅವನ್ನು ವಿಂಗಡಿಸಬಹುದು. ಒಂದು ಅಂತಂದಾಗ ಒಂದು ಸ್ಥಳೀಯ ಅಥವಾ ಸ್ಥಾನಿಕವಾಗಿ ಸಿಗುವಂತಹ ಒಂದು ತಳಿ ಲೋಹಿತ್ ಅಂತ, ಅರ್ಕಾಸುಫಲ್ ಮತ್ತು ಭಾಗ್ಯಲಕ್ಷ್ಮಿ ಅಂದರೆ ಗುಂಟೂರು 4 ತಳಿ, ಮತ್ತು ಆಂಧ್ರ ಜ್ಯೋತಿ ಇದನ್ನು ಗುಂಟೂರು 5 ಅಂತ ಕೂಡ ಕರೀತಾರೆ, ಮತ್ತು ಸಮೃದ್ಧಿ. ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಧಾರವಾಡ, ಹಾವೇರಿ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇನ್ನು ಇದಲ್ದಿರ ಸಂಕೇಶ್ವರ ಅಂತ ಹೇಳಿ ಒಂದು ಹೆಚ್ಚಾಗಿ ಬೆಳೆಯುವಂತಹ ಒಂದು ತಳಿ. ಅದೇ ರೀತಿ ಇನ್ನೊಂದು ಸ್ಥಾನಿಕ ತಳಿ ಅಂತಂದಾಗ ಮೈಸೂರು. ಈ ತಳಿಯನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇವು ಸ್ಥಾನಿಕ ತಳಿಗಳು. ಮತ್ತೆ ಹರ್ಕ ಶ್ವೇತ ಅಂತಿದೆ, ಮತ್ತೆ ಹರ್ಕ ಹರಿತ್ ಅಂತಿದೆ, ಮತ್ತೆ ಅರ್ಕ ಕ್ಯಾ ಖ್ಯಾತಿ ಅಂತಿದೆ. ಮತ್ತೆ ಇವಷ್ಟೇ ಅಲ್ದಿರ ಅನೇಕ ಈ ಖಾಸಗಿ ಬೀಜ ಸಮಸ್ಯೆಗಳು ಕೂಡ ಒಂದು ಸಂಕರಣ ತಳಿಗಳನ್ನು ಬೇಕಾಗ್ತವೆ ಅಂತೀರಿ. ಸರಿ, ಈ ಬೆಳೆ ಬೆಳೆಯಲು ಬೇಕಾಗುವಂತಹ ಒಂದು ಬೀಜ ಮತ್ತು ಗೊಬ್ಬರಗಳು ನಾವು ಬೆಳೆಯುವಂತಹ ಒಂದು ಪದ್ಧತಿ ಮತ್ತು ತಳಿಗಳ ಮೇಲೆ ವ್ಯತ್ಯಾಸ ಆಗುತ್ತೆ. ಸರಿ, ಅದು ಯಾವ ರೀತಿ ಅಂತಂದ್ರೆ ಸುಧಾರಿತ ತಳಿಗಳನ್ನ ನಾನು ನೀರಾವರಿ ಆಶ್ರಯದಲ್ಲಿ ಬೆಳೆಯುವುದಾದ್ರೆ ಎಕರೆಗೆ 500 ಗ್ರಾಂ ಬಿತ್ತನೆ ಬೀಜ, 10 ಟನ್ ಕೊಟ್ಟಿಗೆ ಗೊಬ್ಬರ, 60 ಕೆಜಿ ಸಾರಜನಕ, 30 ಕೆಜಿ ಆಗುತ್ತೆ. ಇವನ್ನು ಬೆಳೆಯುವುದಾದಲ್ಲಿ ಎಕರೆಗೆ 100-150 ಗ್ರಾಂ ಬಿತ್ತನೆ ಬೀಜ. ಸರಿ, ಇಲ್ಲಿ ಬಿತ್ತನೆ ಬೀಜ ಕಡಿಮೆ. ಸರಿ, 10 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳಾದಂತ 80 ಕೆಜಿ. ಈ ಒಂದು ಮೆಣಸಿನಕಾಯಿ ಬೆಳೆಗೆ ಜೈವಿಕ ಗೊಬ್ಬರಗಳನ್ನು ಕೊಡಬೇಕು ಅಂತಾರೆ, ಇವನ್ನ ಎಷ್ಟು ಮಟ್ಟಿಗೆ ಕೊಡಬಹುದು, ಯಾವ್ಯಾವ ಗೊಬ್ಬರಗಳನ್ನು ಕೊಡಬಹುದು ಅಂತೀರಿ? ಈಗ ನಾವು ಜೈವಿಕ ಗೊಬ್ಬರಗಳನ್ನು ಕೊಡೋದ್ರಿಂದ ಗಿಡ 25% ನಾವು ಕಡಿಮೆ ಮಾಡಬಹುದು. ಇನ್ನ ಈ ಜೈವಿಕ ಗೊಬ್ಬರವನ್ನ ಯಾವ ರೀತಿ ಕೊಡಬೇಕಾಗತ್ತೆ ಅಂತೀರ? ಸರಿ, ಈ ಜೈವಿಕ ಗೊಬ್ಬರವನ್ನ ನಾವು ಮಾಡಬಹುದು ಅಂತಂದಾಗ ಬೀಜೋಪಚಾರಕ್ಕೆ ನಾವು ಉಪಯೋಗಿಸಬೇಕಾದ್ರೆ 200 ಗ್ರಾಂ ಅಜೋಸ್ಪರಮ್ ಅನ್ನ ತಗೋಬೇಕು ಜೈವಿಕ ಗೊಬ್ಬರವನ್ನ. ಅದನ್ನು 200 ಮಿಲಿಲೀಟರ್ ತಣ್ಣಗಿನ ಒಂದು 15 ನಿಮಿಷಗಳ ಕಾಲ ಸಸಿಗಳ ಬೇರುಗಳನ್ನ ಆ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಇದು ಎರಡನೇ ವಿಧಾನ. ಇನ್ನು ಮೂರನೇ ವಿಧಾನ ಅಂತಂದ್ರೆ ನಾವು ನೇರವಾಗಿ ಭೂಮಿಗೆ ಕೊಡೋದು. ಇದು ಯಾವ ರೀತಿ ಮಾಡ್ಬೇಕಂದ್ರೆ ನಾವು ಭೂಮಿಗೆ ಕೊಡಬೇಕಾಗುತ್ತೆ. ಇನ್ನ ಮುಖ್ಯವಾಗಿ ನಾವು ನಾಟಿ ಮಾಡೋದಕ್ಕೆ ಸಸಿಗಳನ್ನ ಯಾವ ರೀತಿ ಬೆಳ್ಕೋಬೇಕು ಅಂತೀರಿ? ಇಲ್ಲಿ ಸ್ಥಳೀಯ ಮತ್ತು ಸುಧಾರಿತ ಅಡಿ ಅಗಲ ಮತ್ತು 10-15 ಸೆಂಟಿಮೀಟರ್ ಎತ್ತರದ 6 ಸಸಿಮಡಿಗಳನ್ನು ನಾವು ನಾಟಿಗೆ ಮುಂಚೆ ಕನಿಷ್ಠ ಅಂತಂದ್ರೆ ಕೂಡ 1.5 ತಿಂಗಳ ಮುಂಚಿತವಾಗಿ ನಾವು ಸಸಿಮಡಿಗಳನ್ನು ತಯಾರು ಮಾಡ್ಕೋಬೇಕು. ಪ್ರತಿ ಸಸಿಮಡಿಗೆ 30 ಕೆಜಿ ಚೆನ್ನಾಗಿ ಕೊಡತಂತ ಒಂದು ಕೊಟ್ಟಿಗೆ ಗೊಬ್ಬರ ಮತ್ತು 1/2 ಕೆಜಿ ಕಾಂಪ್ಲೆಕ್ಸ್, ಅದರಲ್ಲೂ 17-17 ಕಾಂಪ್. ಹಾಗೆ ಮಣ್ಣಿನ ತೇವಾಂಶ ನೋಡಿಕೊಂಡು ಪ್ರತಿದಿನ ನಾವು ಸಸಿಮಡಿಗಳಿಗೆ ನೀರು ಕೊಡಬೇಕು. ಸರಿ, 5-6 ವಾರಗಳ ಸಸಿಗಳನ್ನು ನಾವು ನಾಟಿಗೆ ಉಪಯೋಗಿಸಬೇಕಾಗುತ್ತೆ. ಈ ನಾಟಿಗೆ ಮುಂಚೆ ತಳಿಗಳ ಸಸಿಗಳನ್ನ ಪ್ರೋಟ್ರೇನಲ್ಲಿ ಬೆಳೆಸಿಕೊಂಡು ನಾವು ನಾಟಿ ಮಾಡಬೇಕು ಅಂತ ತಾವು ಹೇಳಿದ್ರಿ. ಹೌದೌದು. ಇದನ್ನ ಹೇಗೆ ನಾವು ಬೆಳೆಸಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಸರಿ, ಸಂಕರಣ ತಳಿಗಳು ನಾವು ಏನ್ ಮಾಡಬೇಕು ಅಂದಾಗ ತುಂಬಿದ ಮೇಲೆ ಈ 40 ಮೆಸ್ ನೈಲಾನ್ ಪರದೆ ಮನೆಗಳಲ್ಲಿ ನಾವು ಸಸಿಗಳನ್ನು ಬೆಳೆಸ್ಕೋಬೇಕು. ಸರಿ, ಇದು ನೈಲಾನ್ ಪರದೆ ಮನೆಗಳಲ್ಲಿ ಹ್ಯಾಕ್ ಬೆಳೆ ಪ್ರೋಟ್ರೀಸ್ಗಳಲ್ಲಿ ಬೆಳೆದಂತ ಒಂದು ಸಸಿಗಳನ್ನು ನಾವು ದೂರದ ಪ್ರದೇಶಗಳಿಗೆ ಸುಲಭವಾಗಿ ನಾವು ಸಾಗಿಸಬಹುದು. ಇನ್ನ ನಾಟಿಗೆ ಮುಖ್ಯವಾಗಿ ನಾವು ಈ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕು? ಅಡಿ ಅಂತರದಲ್ಲಿ ಸಾಲುಗಳನ್ನು ಮಾಡಿಕೊಂಡು ನಾಟಿಗೆ ಮುಂಚೆ ಸಾಲುಗಳಿಗೆ ಶಿಫಾರಸು ಮಾಡಲಾದ 50% ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನ ನಾವು ಮೂಲ ಗೊಬ್ಬರವಾಗಿ ತಳಿಗಳಾದರೆ ಸಾಲಿನಲ್ಲಿ 2 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಬೇಕು. ನಾಟಿಯನ್ನು ಆದಷ್ಟು ಕೂಡ ಸಾಯಂಕಾಲದ ಹೊತ್ತಿನಲ್ಲಿ ಮಾಡಬೇಕಾಗುತ್ತೆ. ಸರಿ, ಇನ್ನು ಮಳೆ ಆಶ್ರಿತ ಬೆಳೆಯಾದಲ್ಲಿ ಸಾಲಿನಿಂದ ಸಾಲಿಗೆ ಮುಗಬೇಕಾಗತ್ತೆ. ಮತ್ತೆ ಯಾವಾಗ ಸಾಲನ್ನು ಮಾಡಬೇಕು ಅಂತೀರಿ? ಇಲ್ಲಿ ಬೆಳೆ ನಾಟಿಯಾದ 45 ದಿನಗಳ ನಂತರ ನಾವು ಗಿಡಗಳಿಗೆ ಮಣ್ಣೆ ಎರಕಬೇಕು, ಅಂದ್ರೆ ಸಾಲ್ ಮಾಡಬೇಕು. ಸರಿ, ಇನ್ನ ಮುಖ್ಯವಾಗಿ ಈ ಮೆಣಸಿನಕಾಯಿ ಬೆಳೆನಲ್ಲಿ ಕಳೆಗಳ ನಿಯಂತ್ರಣವನ್ನು ಹೇಗೆ ಮಾಡಬೇಕಾಗತ್ತೆ? ಎಷ್ಟು ದಿವಸಕ್ಕೊಮ್ಮೆ ನೀರನ್ನು ಕೊಡಬೇಕಾಗತ್ತೆ? ಈಗ ನೀರಾವರಿ ಬೆಳೆಯಲ್ಲಿ ಬೆಳೆ ನಾಟಿಯಾದ ದಿನಗಳ ಮುಂಚಿತವಾಗಿಯೇ ಭೂಮಿಗೆ ನಾವು ಸಿಂಪರಣೆ ಮಾಡಬೇಕು. ಸರಿ, ಈ ರೀತಿ ಸಿಂಪರಣೆ ಮಾಡೋದ್ರಿಂದ ಕೂಡ ನಾವು ಕಳೆಗಳನ್ನು ಹತೋಟಿ ಮಾಡಬಹುದು. ಇನ್ನು ಮಳೆ ಆಶ್ರಿತ ಬೆಳೆಯಲ್ಲಿ ಈ ಕಳೆಗಳನ್ನು ಯಾವ ರೀತಿ ನಿಯಂತ್ರಿಸಬೇಕು ಅಂದ್ರೆ ಹಾಯಿಸೋದಕ್ಕೆ ಬಂದ್ರೆ ಇದರಲ್ಲಿ 2 ವಿಧಾನದಲ್ಲಿ ನಾವು ನೀರನ್ನು ಕೊಡ್ತೀವಿ. ಬೆಳೆಗೆ ಸಾಲುಗಳಲ್ಲಿ ನೀರು ಹಾಯಿಸುವುದರಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಮಣ್ಣು ಮತ್ತು ಹವಾಗುಣವನ್ನು ಅನುಸರಿಸಿ ವಾರಕ್ಕೊಮ್ಮೆ ನಾವು ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗದಂಗೆ ನೋಡ್ಕೋಬೇಕಾಗುತ್ತೆ. ಸರಿ, ಇನ್ನು ಹನಿ ನೀರಾವರಿ ಅಳವಡಿಸಿ ನಾವು ನೀರನ್ನು ಹಾಯಿಸುವುದು ತುಂಬಾ ಒಳ್ಳೆಯದು. ಸರಿ, ಹನಿ ನೀರಾವರಿ ಮುಖಾಂತರ ನಾವು ಈ ಹೂ ಉದುರುವಂತಹ ಸಮಸ್ಯೆ ಹೆಚ್ಚು ಅಂತಾರೆ, ಇದನ್ನ ಹೇಗೆ ನಿಯಂತ್ರಿಸಬಹುದು ಅಂತೀರಿ? ಈಗ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ಉಷ್ಣಾಂಶ ಮತ್ತು ಈ ವಾತಾವರಣದಲ್ಲಿ ಒಂದು ಕಡಿಮೆ ಹೂವು ಹರಡಿರುವಂತಹ ಒಂದು ಸಮಯದಲ್ಲಿ 15 ದಿನಗಳ ಹಂತದಲ್ಲಿ 2 ಸಲ ಸಿಂಪರಣೆ ಮಾಡೋದ್ರಿಂದ ನಾವು ಹೂ ಉದುರಿಕೆಯನ್ನು ನಿಯಂತ್ರಿಸಿ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು. ಈ ರಸ ಹೀರುವ ಕೀಟಗಳಲ್ಲಿ ಸಸ್ಯಹೇನು, ಥ್ರಿಪ್ಸ್, ಜೇಡನುಸಿ ಮತ್ತು ಬಿಳಿನೊಣ. ಇನ್ನೊಂದು ಮುಖ್ಯವಾದ ಕೀಟ ಅಂತಂದ್ರೆ ಕಾಯಿಕೊರಕ ಹುಳ. ಇವು ಮುಖ್ಯವಾದಂತಹ ಒಂದು ಕೀಟಗಳು ಮತ್ತು ರೋಗಗಳು. ಈಗ ಪ್ರಾರಂಭದಲ್ಲಿ ಈ ಕೀಟಗಳ ಒಂದು ನಿಯಂತ್ರಣವನ್ನು ಹೇಗೆ ಮಾಡಬೇಕಾಗುತ್ತೆ ಅಂತೀರಿ? ಈಗ ಬೆಳೆಯನ್ನು ಬಾಧಿಸುವಂತಹ ಒಂದು ಕೀಟಗಳ 10% ಬೇವಿನ ಎಣ್ಣೆ ಅನ್ನ ಅಥವಾ 1 ಗ್ರಾಂ ಹಸಿಫೇಟ್ ಅಥವಾ 0.5 ಮಿಲಿಲೀಟರ್ ಇಮಿಡಾಕ್ಲೋಫ್ರಿಡ್ ಅಥವಾ 2 ಮಿಲಿಲೀಟರ್ ಇಟ್ಟಿದ್ದೆ. ಈ ಜೇಡನುಸಿ ಕೀಟದ ಹತೋಟಿಗೆ 2.5 ಮಿಲಿಲೀಟರ್ ಡೈಕೋಫಾಲ್ ಜೊತೆಗೆ 4 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕವನ್ನ 1 ಲೀಟರ್ ನೀರಿಗೆ ಬೆರೆಸಿ ನಾವು ಹತೋಟಿ ಬಗ್ಗೆ ಹೇಳಬೇಕಂದ್ರೆ ಒಂದು ಸಸಿ ಕೊಳೆ ರೋಗ ಬಂತು ಅಂದಾಗ ಇದು ಸಸಿ ಕೊಳೆ ರೋಗ ಹೆಚ್ಚಾಗಿ ಸಸಿಮಡಿಯಲ್ಲಿ ಬಾಧಿಸುವಂತ ಒಂದು ರೋಗ. ಸರಿ, ಇದನ್ನ ಬೀಜಗಳನ್ನು ಬಿತ್ತಿದ ನಂತರ ಕಾರ್ಬನ್ ಡೈಜಿಮ್ ಅಥವಾ 1 ಗ್ರಾಂ ಬೆನೋಮಿಲ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಇನ್ನು ಬೂದಿ ರೋಗ ಕಂಡು ಬಂದಾಗ ಒಂದು ಗ್ರಾಂ ಕಾರ್ಬನ್ ಡೈಜಿಮ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸೈಡ್ ಕ್ಲೋರೈಡ್ ಅಥವಾ 1 ಮಿಲಿಲೀಟರ್ ಡಿಫೆನ್ ಕೋನಾಜಾಲ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕೊನೆಯದಾಗಿ ಈ ಎಲೆ ಮುರುಟು ರೋಗ, ಇದು 2.5 ಮಿಲಿಲೀಟರ್ ಡೈಕೋಫಾಲ್ ಅಥವಾ 0.5 ಮಿಲಿಲೀಟರ್ ಇಮಿಡಾಕ್ಲೋಫ್ರಿಡ್ ಅಥವಾ 2 ಮಿಲಿಲೀಟರ್ ಟ್ರೈಸೋಫಾಸ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈಗ ಮೆಣಸಿನಕಾಯಿ ಬೆಳೆ ನಾಟಿಯಾದ 60-75 ದಿನಗಳ ನಂತರ ನಾವು ಹಸಿ ಮೆಣಸಿನಕಾಯಿಗಾಗಿ ಮೊದಲನೇ ಕೊಯ್ಲು ಮಾಡಬಹುದು. ಸರಿ, ತದನಂತರ ಏನಂದ್ರೆ ಪ್ರತಿ 4-5-90 ದಿನಗಳಿಗೆ ಮೊದಲನೇ ಕೊಯ್ಲಿಗೆ ಬರುತ್ತವೆ. ಸರಿ, ಈ ಒಂದು ಬೆಳೆಯುವ ಕಾಲ ಮತ್ತು ತಳಿಗಳಿಗೆ ಅನುಗುಣವಾಗಿ ಬೆಳೆಯ ಜೀವಿತಾವಧಿ ಒಟ್ಟು 150 ರಿಂದ ಬೆಳೆಯಲ್ಲಿ ನಾವು ಸರಾಸರಿ ಎಕರೆಗೆ 3-4 ಟನ್ ಅದೇ ನೀರಾವರಿ ಪ್ರದೇಶದಲ್ಲಿ 8-10 ಟನ್ ಹಾಗೂ ಸಂಕರ್ಣ ತಳಿಗಳನ್ನ ಬೆಳೆದಾಗ ಯಾವ ರೀತಿ ಮಾಡ್ಕೊಳ್ಳೋದು, ಇದರ ಇಳುವರಿ ಎಷ್ಟೆಷ್ಟು ಬರುತ್ತೆ ಅಂತೀರಾ? ಈಗ ಒಣ ಮೆಣಸಿನಕಾಯಿ ಮಾಡ್ಕೋಬೇಕಾದ್ರೆ ನಾವು ಗಿಡಗಳಲ್ಲಿ ಹಣ್ಣಾದ ಕಾಯಿಗಳನ್ನ ಕೊಯ್ಲು ಮಾಡಬೇಕು. ಸರಿ, ಕೊಯ್ಲು ಮಾಡಿದಂತವಾಗಿದ್ದು ಹಸಿ ಕಾಯಿಯ 10-15% ಒಣಕಾಯಿ ಇಳುವರಿಯನ್ನ ನಾವು ಪಡೆಯಬಹುದು. ರೈತ ಬಾಂಧವರೇ, ತಮಗೆ ಈ ಮೆಣಸಿನಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಕೆಎಂ ರಾಜಣ್ಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ. ಮೆಣಸಿನಕಾಯಿ ಬೇಸಾಯ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಕೆಎಂ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದ್ದಲ್ಲಿ ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರ್ದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೃಷಿ ಮಾಹಿತಿ. ಆಲೂಗಡ್ಡೆ ನಮ್ಮ ಮುಖ್ಯವಾದ ಒಂದು ವಾಣಿಜ್ಯ ತರಕಾರಿ ಬೆಳೆ. ಈ ಆಲೂಗಡ್ಡೆ ಬೆಳೆಯೋದಕ್ಕೆ ಫಲವತ್ತಾದಂಥ ಕಪ್ಪು ಮಣ್ಣು, ಮರಳು ಮಿಶ್ರಿತ ನೀರು ಬಸಿದು ಹೋಗುವಂಥ ಕೆಂಪು ಮಣ್ಣು ಬಹಳ ಒಳ್ಳೆಯದು. ಚೌಳು ಮತ್ತು ಜೌಗು ಪ್ರಗುಣವನ್ನು ಬಯಸುವಂಥ ಬೆಳೆ. 16-24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದರೆ ಚೆನ್ನಾಗಿ ಗಡ್ಡೆ ಕಟ್ಟುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗೆ ಗೆಡ್ಡೆಯ ಸಾಮಾನ್ಯವಾಗಿ ನೀರಾವರಿ ಸೌಲಭ್ಯವಿದ್ದಾಗ ಚಳಿಗಾಲದಲ್ಲಿ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡೋದಕ್ಕೆ ಒಳ್ಳೆಯ ಕಾಲ. ಕುಫ್ರಿ ಜವಾಹರ್, ಕುಫ್ರಿ ಲವ್ಕರ್, ಕುಫ್ರಿ ಬಾದಶಾಹ್, ಕುಫ್ರಿ ಕುಬೇರ್ ಮತ್ತು ಕುಫ್ರಿ ಸೂರ್ಯ ಬಹಳ ಮುಖ್ಯವಾದಂಥವು. ನಮ್ಮ ರಾಜ್ಯದಲ್ಲಿ ದೊಡ್ಡ ಗಾತ್ರವನ್ನು ಹೊಂದಿರ್ತವೆ, ಆಕರ್ಷಕ ಕಂದು ಬಣ್ಣವನ್ನು ಹೊಂದಿರ್ತವೆ, ಹಾಗೆಯೇ ಹೆಚ್ಚು ಇಳುವರಿಯನ್ನು ಇದು ಕೊಡುತ್ತೆ. ಅಂಗಮಾಡಿ ರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಕೆಲವು ನಂಜು ರೋಗಗಳನ್ನು ಕೂಡ ಇದು ತಡೆದುಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಇನ್ನು ಆಲೂಗಡ್ಡೆ ಬೆಳೆಯೋದಕ್ಕೆ ನಾವು ಈ ಚಳಿಗಾಲದಲ್ಲಿ ನೀರಾವರಿ ಆಶ್ರಯದಲ್ಲಿ 40 ಕಿಲೋಗ್ರಾಂನಷ್ಟು ರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನ ಕೊಡಬೇಕಾಗುತ್ತೆ. ಪ್ರಮಾಣೀಕರಿಸಿದಂಥ ರೋಗಮುಕ್ತ ಮತ್ತು ಮೊಳಕೆ ಹೊಡೆಯೋದಕ್ಕೆ ಪ್ರಾರಂಭವಾದಂಥ ಕನಿಷ್ಠ 2 ಉದ್ದವಾಗಿ ಉಬ್ಬದಂಥ ಕಣ್ಣುಗಳು ಇರಬೇಕಾಗತ್ತೆ. ಅಲ್ಲದೆ ಈ ಕತ್ತರಿಸಿದಂಥ ಗಡ್ಡೆ ಸುಮಾರು 35-40 ಗ್ರಾಂ ತೂಕ ಇರಬೇಕಾಗತ್ತೆ. ಅದನ್ನು ಅದ್ದಿ ಆನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಮ್ಯಾಂಕೋ ಜಬ್ಬನ್ನು ಬೆರೆಸಿಕೊಂಡು ದ್ರಾವಣವನ್ನು ತಯಾರಿಸಿ ಬಿತ್ತನೆ ಗಾತ್ರದ ಗಡ್ಡೆಗಳನ್ನು ಮಾತ್ರ ಉತ್ಪಾದನೆ ಮಾಡಲಾಗ್ತಾ ಇದೆ. ಅಂದರೆ 25-30 ಗ್ರಾಂ ತೂಕ ಇರುವಂಥ ಗಡ್ಡೆಗಳನ್ನು ಈ ಚಿಕ್ಕ ಗಾತ್ರದ ಗಡ್ಡೆಗಳನ್ನು ಉಪಯೋಗಿಸೋದ್ರಿಂದ ಕತ್ತ ಸಮಸ್ಯೆ ಕಂಡುಬಂದರೆ 3.3 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಪಾಸ್ 20 EC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸ್ಕೊಂಡು ಪ್ರತಿಯೊಂದು ಹೊತ್ತುಕೋಬೇಕಾಗುತ್ತೆ. ಶಿಫಾರಸು ಮಾಡಿದ ಅರ್ಧ ಭಾಗದಷ್ಟು ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ರಸಗೊಬ್ಬರಗಳನ್ನು ಮಣ್ಣಿಗೆ ಬೆರೆಸಬೇಕಾಗತ್ತೆ. ಈ ಗಡ್ಡೆಗಳನ್ನು ಬಂದರೆ ತಕ್ಷಣ ತೆಗೆದುಹಾಕಬೇಕಾಗತ್ತೆ. ಬಿತ್ತನೆ ಮಾಡಿದ 30-35 ದಿನದಲ್ಲಿ ಗಿಡಗಳಿಗೆ ಮಣ್ಣನ್ನು ಎರೆಸೋದ್ರಿಂದ ಗಡ್ಡೆಗಳ ಪ್ರಮಾಣ ಹೆಚ್ಚಾಗುತ್ತೆ. ಜೊತೆಗೆ ಇದೇ ಗುರುವಾರ ದಿನಾಂಕ 24ರಂದು ಸಂಜೆ 5:30-6 ಗಂಟೆವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನು.

ದೇಶದ ಯುವಜನತೆ ಬಹುದೊಡ್ಡ ಶಕ್ತಿ ಎಂದು ಬಣ್ಣಿಸಿರುವ ಅವರು, ಯುವಜನರ ಪ್ರತಿಭೆ ಮತ್ತು ಶಕ್ತಿಯನ್ನು ಬಳಸಿಕೊಳ್ಳಲು ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ, ಹೊಸದಾಗಿ ನೇಮಕಗೊಂಡವರು ಜ್ಞಾನ ಪಡೆದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದರೊಂದಿಗೆ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಒತ್ತು ನೀಡಬೇಕು ಎಂದು ಕಿವಿಮಾತು ಹೇಳಿದರು. ದೇಶದ ಬೆಳವಣಿಗೆಯ ಬಗ್ಗೆ ವಿಶ್ವದೆಲ್ಲೆಡೆಯ ತಜ್ಞರು ಆಶಾವಾದ ಹೊಂದಿದ್ದಾರೆ. ವಿಶ್ವದ ಉತ್ಪಾದನಾ ತಾಣವಾಗುವ ಸಾಮರ್ಥ್ಯವನ್ನು ಭಾರತ ಹೊಂದಿದೆ. ಈ ನಿಟ್ಟಿನಲ್ಲಿ ಕೌಶಲ್ಯಯುತ ಮಾನವ ಶಕ್ತಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಜೊತೆಗೆ ಹೊಸದಾಗಿ ನೇಮಕಗೊಂಡಿರುವವರಿಗೆ ಆನ್ಲೈನ್ ಪುನರ್ಮನನ ಕೋರ್ಸ್ ಆದ ಕರ್ಮಯೋಗಿ ಪ್ರಾರಂಭ ಕಾರ್ಯಸೂಚಿಯನ್ನು ಅನಾವರಣಗೊಳಿಸಿದರು. ಸರ್ಕಾರಿ ನೌಕರರ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಇತರ ಕೋರ್ಸ್ಗಳ ಬಗ್ಗೆ ಐಗಾಟ್ ಕರ್ಮಯೋಗಿ .gov.in ವೇದಿಕೆ ಅವಕಾಶ ಕಲ್ಪಿಸುತ್ತದೆ. ಈ ನಡುವೆ ಬೆಂಗಳೂರಿನಲ್ಲಿ ಏರ್ಪಡಿಸಲಾದ ಉದ್ಯೋಗ ಮೇಳದಲ್ಲಿ ಕೇಂದ್ರ ಕಾರ್ಮಿಕ ಉದ್ಯೋಗ ಖಾತೆ ಸಚಿವ ಭೂಪೇಂದ್ರ ಯಾದವ್ ಪಾಲ್ಗೊಂಡು ಅಭ್ಯರ್ಥಿಗಳಿಗೆ ಉದ್ಯೋಗ ಪತ್ರಗಳನ್ನು ವಿತರಿಸಿದರು. ನಿರುದ್ಯೋಗಿ ಯುವಕರ ಸಂದರ್ಶನ ಏರ್ಪಡಿಸಿ ಅವರಿಗೆ ಉದ್ಯೋಗ ನೀಡುವ ಈ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಿತ್ತರಿಸಲು ಬೆಂಗಳೂರಿನ ಗಡಿ ಭದ್ರತಾ ಪಡೆ ವ್ಯವಸ್ಥೆ ಮಾಡಿತ್ತು. ಎಚ್ಎಎಲ್, ಎಡಿಎ, ಅಂಚೆ ಇಲಾಖೆ, ರೈಲ್ವೆ ಇಲಾಖೆ, ಭಾರತೀಯ ಗಡಿ ಭದ್ರತಾ ಪಡೆ, ಕೆನರಾ ಬ್ಯಾಂಕ್, ಐಟಿಬಿಟಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಮೇಳದಲ್ಲಿ ಭಾಗವಹಿಸಿ 217 ಅಭ್ಯರ್ಥಿಗಳಿಗೆ ಉದ್ಯೋಗ ಪತ್ರ ವಿತರಿಸಿದವು. ಪಾರದರ್ಶಕತೆ, ಬದ್ಧತೆ, ಜನಪ್ರಿಯತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾದರಿ ಆಡಳಿತದ ಹಿರಿಮೆಯ ಸಂಕೇತವಾಗಿದೆ ಎಂದು ಕೇಂದ್ರ ಸಿಬ್ಬಂದಿ ಹಾಗೂ ಸಾರ್ವಜನಿಕ ಕುಂದುಕೊರತೆ ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ದೆಹಲಿಯಲ್ಲಿಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೋದಿಯವರು ಭಾರತಕ್ಕೆ ಸುಸ್ಥಿರ ಮಾದರಿ ಆಡಳಿತ ನೀಡಿದ್ದಾರೆ ಎಂದರು. ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡ 3 ತಿಂಗಳ ಒಳಗೆ ಸ್ವಯಂ ದೃಢೀಕರಣ ಪರಿಚಯಿಸಿರುವುದು ಪ್ರಮುಖ ನಿರ್ಧಾರಗಳಲ್ಲಿ ಒಂದಾಗಿದೆ. ಸರ್ಕಾರದ ಆಡಳಿತ ವ್ಯವಸ್ಥೆಯಿಂದ ಜನರಿಗೆ ಹೆಚ್ಚು ಅನಾನುಕೂಲ ಆಗಬಾರದು ಎಂಬ ಉದ್ದೇಶದಿಂದ ಬಳಕೆಯಲ್ಲಿ ಇಲ್ಲದ ಮತ್ತು ಆಡಳಿತಕ್ಕೆ ಅಡ್ಡಿಯಾಗಿರುವ 1500ಕ್ಕೂ ಹೆಚ್ಚು ಕಾಯ್ದೆಗಳನ್ನು ತೆಗೆದುಹಾಕಲಾಗಿದೆ ಎಂದು ಅವರು ಹೇಳಿದರು. ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ವಲಯ ಮುಕ್ತವಾಗಿ ಪಾಲ್ಗೊಳ್ಳುವ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದ್ದರಿಂದ ನವೋದ್ಯಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅನಾವರಣಗೊಂಡವು. ನ್ಯಾನೋ ಉಪಗ್ರಹ ಸಂಶೋಧನೆ, ಉಡಾವಣಾ ವಾಹಕ ಅಭಿವೃದ್ಧಿ ಸೇರಿದಂತೆ 102 ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ನವೋದ್ಯಮಗಳು ಭಾರತದಲ್ಲಿ ಸಕ್ರಿಯವಾಗಿವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಆಸಿಯಾನ್ ದೇಶಗಳೊಂದಿಗಿನ ಭಾರತದ ಸೌಹಾರ್ದಯುತ ಸಂಬಂಧದ 30ನೇ ವರ್ಷಾಚರಣೆ ಪ್ರಯುಕ್ತ ಕಾಂಬೋಡಿಯಾದಲ್ಲಿಂದು ಭಾರತ ಆಸಿಯಾನ್ ಮೊದಲ ರಕ್ಷಣಾ ಸಚಿವರ ಸಭೆ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕಾಂಬೋಡಿಯಾ ಉಪಪ್ರಧಾನಿ ಜನರಲ್ ಟಿ ಬನ್ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದ್ದರು. ಈ ವರ್ಷವನ್ನು ಆಸಿಯಾನ್ ಭಾರತ ಮೈತ್ರಿ ವರ್ಷ ಎಂದು ಕರೆಯಲಾಗಿದೆ. ಆಸಿಯಾನ್ ರಾಷ್ಟಗಳೊಂದಿಗೆ ಭಾರತ ಐತಿಹಾಸಿಕ, ದೃಢ ಮತ್ತು ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಹೊಂದಿದೆ ಎಂದು ಸರಣಿ ಟ್ವೀಟ್ಗಳಲ್ಲಿ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಭಾರತ ಆಸಿಯಾನ್ ರಕ್ಷಣಾ ಸಂಬಂಧಗಳ ಬಲವರ್ಧನೆಗಾಗಿ ವಿವಿಧ ಉಪಕ್ರಮಗಳ ಅನುಷ್ಠಾನಕ್ಕೆ ಬದ್ಧ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕನ್ನಡಿಗರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಡಿ ಪ್ರಾಧಿಕಾರದ ನೆರವಿನಿಂದ ಮಹಾರಾಷ್ಟ್ರ ಭಾಗದಲ್ಲಿರುವ ಕನ್ನಡ ಶಾಲೆಗಳಿಗೆ ಸರ್ಕಾರ ಅನುದಾನ ಒದಗಿಸುತ್ತಿದೆ ಎಂದರು. ಅದೇ ರೀತಿ ಕನ್ನಡ ನಾಡು ನುಡಿ ಮತ್ತು ಏಕೀಕರಣಕ್ಕೆ ಹೋರಾಡಿದ ಅನೇಕ ನಾಯಕರನ್ನು ಅವರು ಮಹಾರಾಷ್ಟ್ರದಲ್ಲಿದ್ದರೂ ಗುರುತಿಸಿ ಅವರಿಗೆ ಸರ್ಕಾರದ ವತಿಯಿಂದ ಪಿಂಚಣಿ ಕೊಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತಿದೆ. ಒಟ್ಟಿನಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಪರಸ್ಪರ ಸೌಹಾರ್ದತೆಯಿಂದ ಜೀವನ ನಡೆಸಬೇಕು ಎಂದು ಅವರು ತಿಳಿಸಿದರು. ಎಲ್ಲ ಭಾಷಿಗರ ಹಿತರಕ್ಷಣೆ ಸರ್ಕಾರದ ಆದ್ಯತೆಯಾಗಿದೆ. ಅದೇ ರೀತಿ ಮುಂಬೈ ಮಹಾನಗರಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರು ವಾಸವಾಗಿದ್ದು ಅವರ ಹಿತ ಕಾಪಾಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಹೇಳಿದರು. ಗಡಿ ವಿಚಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿನ್ನೆ ಈ ಸಂಬಂಧ ನೇಮಕಗೊಂಡಿರುವ ಹಿರಿಯ ವಕೀಲರಾದ ಮುಕುಲ್ ರೋಹಟಗಿ, ಶ್ಯಾಮ್ ದಿವಾನ್, ಉದಯ್ ಹೊಳ್ಳಾ ಜೊತೆ ಸಮಾಲೋಚನೆ ನಡೆಸಿದರು. ಮರಾಠಿ ಮಾತನಾಡುವ ಪ್ರದೇಶಗಳನ್ನು ಮಹಾರಾಷ್ಟಕ್ಕೆ ಸೇರಿಸಬೇಕು ಎಂಬ ಆ ರಾಜ್ಯದ ಬೇಡಿಕೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು ಎಂದು ಕರ್ನಾಟಕ ಸುಪ್ರೀಂಕೋರ್ಟ್ನಲ್ಲಿ ತನ್ನ ವಾದವನ್ನು ಬಲವಾಗಿ ಪ್ರತಿಪಾದನೆ ಮಾಡಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣಾ ಪ್ರಚಾರ ದಿನದಿಂದ ದಿನಕ್ಕೆ ಬಿರುಸುಗೊಳ್ಳುತ್ತಿದೆ. ವಿವಿಧ ರಾಜಕೀಯ ಪಕ್ಷಗಳ ಅಗ್ರನಾಯಕರು ತೀವ್ರ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. December 1 ಮೊದಲ ಹಂತದ ಮತದಾನ ನಡೆಯಲಿದ್ದು 788 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. December 5 ಎರಡನೇ ಹಂತದ ಮತದಾನ ನಡೆಯಲಿದ್ದು 833 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. December 8 ಮತ ಎಣಿಕೆ ನಡೆದು ಅದೇ ದಿನ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆಯಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು ಕೃಷಿ ತಜ್ಞರು ಮತ್ತು ಕೃಷಿ ಸಂಸ್ಕರಣಾ ಉದ್ಯಮದ ಪ್ರತಿನಿಧಿಗಳೊಂದಿಗೆ 2023 ಬಜೆಟ್ ಪೂರ್ವ ಸಮಾಲೋಚನೆ ನಡೆಸಿದರು. ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ, ಹಣಕಾಸು ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್, ಮುಖ್ಯ ಆರ್ಥಿಕ ಸಲಹೆಗಾರ ಡಾ ಅನಂತ ನಾಗೇಶ್ವರನ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಹಣಕಾಸು ವಲಯದ ಪ್ರತಿನಿಧಿಗಳೊಂದಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ 4ನೇ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದರು. ದೆಹಲಿ ಆಕಾಶವಾಣಿ ಮತ್ತು ದೂರದರ್ಶನ ಸಿಬ್ಬಂದಿಗಾಗಿ ಏರ್ಪಡಿಸಿದ್ದ ಆಯುರ್ವೇದ ಆರೋಗ್ಯ ಶಿಬಿರವನ್ನು ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೌರವ್ ದ್ವಿವೇದಿ ದೆಹಲಿಯಲ್ಲಿ ಇಂದು ಉದ್ಘಾಟಿಸಿದರು. ಸಿಬ್ಬಂದಿಗೆ ಉಚಿತ ಆರೋಗ್ಯ ಸಲಹೆ ಮತ್ತು ಆರೋಗ್ಯ ತಪಾಸಣೆ ನಡೆಸಲಾಯಿತು. ಈ ಸಂದರ್ಭದ ಸವಿನೆನಪಿಗಾಗಿ ದ್ವಿವೇದಿ ಅವರು ಆಕಾಶವಾಣಿಯ ಆವರಣದಲ್ಲಿ ಸಸಿ ನೆಟ್ಟರು. ಆಕಾಶವಾಣಿಯ ಮಹಾನಿರ್ದೇಶಕರಾದ ಡಾ ವಸುಧಾ ಗುಪ್ತಾ ಮತ್ತು ದೂರದರ್ಶನ ಮಹಾನಿರ್ದೇಶಕ ಮಯಾಂಕ್ ಅಗರ್ವಾಲ್ ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಇಂಡೋನೇಷ್ಯಾದಲ್ಲಿ ಭೂಕಂಪನದಿಂದ ಉಂಟಾದ ಸಾವು ನೋವು ಮತ್ತು ಆಸ್ತಿಪಾಸ್ತಿ ನಷ್ಟಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಸಂಕಷ್ಟದ ಈ ಸಮಯದಲ್ಲಿ ಇಂಡೋನೇಷ್ಯಾಗೆ ಭಾರತ ಸಕಲ ನೆರವು ನೀಡಲು ಸಿದ್ದವಿದೆ ಎಂದು ಟ್ವೀಟ್ ಮಾಡಿರುವ ಅವರು ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳುವಂತೆ ಹಾರೈಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ನವದೆಹಲಿಯಲ್ಲಿ ಇಂದು ಭೇಟಿಯಾಗಿ ಮಾತುಕತೆ ನಡೆಸಿದರು. ವಿವಿಧ ವಲಯಗಳಲ್ಲಿನ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ನಿರಂತರ ಪ್ರಗತಿಯ ಬಗ್ಗೆ ನಾಯಕರು ಪರಿಶೀಲನೆ ನಡೆಸಿದರು. ವ್ಯಾಪಾರ, ಹೂಡಿಕೆ, ಶಿಕ್ಷಣ ಮೊದಲಾದ ವಲಯಗಳಲ್ಲಿನ ಪ್ರಗತಿಯ ಬಗ್ಗೆ ಉಭಯ ನಾಯಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾಗತಿಕ ಸ್ಥಿತಿಗತಿ, ಪ್ರಾದೇಶಿಕ ವಿಚಾರಗಳ ಬಗೆಗೂ ಉಭಯ ನಾಯಕರು ಚರ್ಚೆ ನಡೆಸಿದರು. ಭಾರತ ನ್ಯೂಜಿಲೆಂಡ್ ನಡುವಿನ 3 ಪಂದ್ಯಗಳ ಸರಣಿಯ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 1-0 ಪಂದ್ಯ ತನ್ನದಾಗಿಸಿಕೊಂಡಿದೆ. ಇಂದು ನಡೆದ 3ನೇ ಹಾಗೂ ಅಂತಿಮ ಪಂದ್ಯಕ್ಕೆ ಮಳೆಯಿಂದಾಗಿ ಡ್ರಾದಲ್ಲಿ ಅಂತ್ಯಗೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ 19.4 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 160 ರನ್ ಗಳಿಸಿತು. ಗುರಿಯ ಬೆನ್ನತ್ತಿದ ಭಾರತ 9 ಓವರ್ಗಳಲ್ಲಿ 75 ರನ್ ಗಳಿಸಿತು. ಮಳೆಯಿಂದಾಗಿ ಪಂದ್ಯ ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಡಕ್ವರ್ತ್ ಲೂಯಿ ನಿಯಮದ ಪ್ರಕಾರ ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡಿತು. ಫಿಫಾ ವಿಶ್ವಕಪ್ 2022 ಫುಟ್ಬಾಲ್ ಪಂದ್ಯಾವಳಿಯಲ್ಲಿಂದು ಸಿ ಗುಂಪಿನ ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ಧ ಅರ್ಜೆಂಟೀನಾ 2-1 ಗೋಲುಗಳಿಂದ ಸೋಲು ಕಂಡಿದೆ. ಇದಕ್ಕೆ ಮೊದಲು ಅಮೆರಿಕ ಮತ್ತು ವೇಲ್ಸ್ ನಡುವೆ ನಡೆದ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಸಂಜೆ 6:30 ಆರಂಭವಾಗಿರುವ ದಿನದ 3ನೇ ಪಂದ್ಯದಲ್ಲಿ ಡಿ ಗುಂಪಿನಲ್ಲಿ ಡೆನ್ಮಾರ್ಕ್ ಹಾಗೂ ಟ್ಯುನೇಷಿಯಾ ಮುಖಾಮುಖಿಯಾಗಿವೆ. ಮೆಕ್ಸಿಕೋ ಮತ್ತು ಪೋಲೆಂಡ್ ನಡುವಿನ ಸಿ ಗುಂಪಿನ ಮತ್ತೊಂದು ಪಂದ್ಯ ರಾತ್ರಿ 9:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರಿಗೆ ಉದ್ಯೋಗ ಪ್ರಥಮ ಆದ್ಯತೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆಸಿಯಾನ್ ರಾಷ್ಟಗಳೊಂದಿಗೆ ಭಾರತದ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ, ರಾಜನಾಥ್ ಸಿಂಗ್. ಕನ್ನಡ ನಾಡು ನುಡಿ ರಕ್ಷಣೆಗೆ ಸರ್ಕಾರ ಕಟಿಬದ್ಧ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಫಿಫಾ ವಿಶ್ವಕಪ್ 2022 ಫುಟ್ಬಾಲ್ ಪಂದ್ಯಾವಳಿ ಅರ್ಜೆಂಟೀನಾ ವಿರುದ್ಧ ಸೌದಿ ಅರೇಬಿಯಾಗೆ 1-2 ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸಮಯ ಆಗಿದೆ 7:45. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಈಗ ಚಿತ್ರಗೀತೆಗಳು. ಅನುರಾಧ ಭಟ್ ಅವರ ದನಿಯಲ್ಲಿ ಗೌಸ್ ಪೀರ್ ಅವರು ಬರೆದ ಗೀತೆಯನ್ನು ಕೇಳಿದ್ರಿ. ವಂಶೋದ್ಧಾರಕ ಚಿತ್ರದ ಈ ಗೀತೆಗೆ ಸಂಗೀತ ನೀಡಿದವರು ವಿ ಮನೋಹರ್. ಮುಂದಿನ ಗೀತೆ ವಜ್ರಕಾಯ ಚಿತ್ರದಿಂದ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್. ಅರ್ಜುನ್ ಜನ್ಯ ಅವರ ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಸಂತೋಷ್ ಮತ್ತು ಸಂಗಡಿಗರು.